ಬೀರೇನಹಳ್ಳಿಯ ಕೃಷಿಕರಾದ ಎನ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಾಳೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಶ್ರೀನಿವಾಸ್ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ. ನಮಸ್ಕಾರ ಸರ್. ಶ್ರೀನಿವಾಸ್ ಅವರು ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸರ್? ನಮ್ಮ ಮುಂಚೆ ನಮ್ಮ ತಂದೆಯವ್ರು ಮಾಡ್ತಿದ್ರು, ನಮ್ಮ ತಂದೆಯವ್ರು ಬಿಟ್ಮೇ ನಂತರ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ 2 ವರ್ಷ ಮುಂಚೆ ನೀರುಳ್ಳಿ, ರಾಗಿ ಈ ತರ ಸಣ್ಣ ಬೆಳೆಗಳು ಬೆಳೀತಾ ಇದ್ವಿ. ಈಗ ಅದಾದ ನಂತರ ನಮ್ಗೆ ಯಾಕೆ ತೋಟ ಮಾಡಬೇಕು ಅನ್ನಿಸ್ತು, ಮಳೆ ಚೆನ್ನಾಗಿ ನಡೆಸ್ತು ಹೋದ ವರ್ಷದಿದ್ದ, ಹಂಗಾಗಿ ತೋಟ ಮಾಡೋಕ್ಕೆ ಮುಂದೆ ಬಂದ್ವಿ. 2 ವರ್ಷ ತೋಟ ಮಾಡಿದ್ವಿ, ಬಾ ಅಡಿಕೆ ಇಕ್ಕಿದ್ವಿ, ಅವೆಲ್ಲ ಮಾಡ್ತಾ ಇದೀವಿ ಸರ್. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸ ಸ್ವಲ್ಪ ಮಾಡಿದ್ವಿ ಸರ್, ಒಂದು 8-9 ಕ್ಲಾಸ್ ತನಕ ಮಾಡಿದ್ದೀವಿ. ಮುಂದೆ ಓದಲಿಲ್ಲ? ಇಲ್ಲ, ಮುಂದೆ ಓದಲಿಲ್ಲ ಸರ್. ಆಕ್ಚುಲಿ ಮನೇಲಿ ಪ್ರಾಬ್ಲಮ್ಮು, ಹಂಗಾಗಿ ವ್ಯವಸಾಯಕ್ಕೆ ನಿಂತ್ಕೊಂಡ್ವಿ. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಅದೇ ಸರ್, ಲಾಭದಾಯಕ ಅನಿಸುತ್ತೆ. ನಾವು ಶ್ರಮ ಪಡ್ತೀವಿ, ಅದಕ್ಕೆ ತಕ್ಕಂಥದ್ದು ಬೆಳೆ ಆಗಬೇಕು, ಇಳುವರಿ ಬರಬೇಕು. ಇಳುವರಿ ಬಂದಿರೋಕ್ಕೆ ತಕ್ಕಂಥದ್ದಕ್ಕೆ ನಮಗೆ ಸರಿಯಾದ ಬೆಲೆ ಸಿಗಬೇಕು. ಬೆಲೆ ಸಿಕ್ಕಾಗ ಲಾಭ ಅದು ಅನಿಸುತ್ತೆ. ಅದು ಯಾವುದೂ ಆಗಲಿಲ್ಲ ಅಂದ್ರೆ ನಮಗೇನು ಲಾಭದ ಇಲ್ಲ ಸರ್. ಜಮೀನು ಎಷ್ಟು ಎಕರೆ ಇದೆ? ಸುಮಾರು ನಮ್ದು 5 ಎಕರೆ ಇದೆ ಸರ್. ನೀರಾವರಿನ ಬೆದ್ಲು ಜಮೀನು? ಒಂದು 2 ಎಕರೆ ಬೆದ್ಲಿಗಿದೆ, 1-2-3 ಎಕರೆ ನೀರಾವರಿ ಇದೆ ಸರ್. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಬೆದ್ಲಲ್ಲಿ ಮೆಕ್ಕೆಜೋಳ, ರಾಗಿ, ನವಣೆ ಇಂಥವು ಬೆಳಿತೀವಿ ಸರ್. ನೀರಾವರಿಯಲ್ಲಿ ಏನೇನು ಬೆಳೆಗಳು ಇಟ್ಟಿದ್ದೀರಾ? ನೀರಾವರಿಯಲ್ಲಿ ಈಗ ಆಲ್ರೆಡಿ ಬಾಳೆ ಅಡಿಕೆ ಇಟ್ಟಿದ್ದೀವಿ ಸರ್. ಬಾಳೆ ಅಡಿಕೆ 2 ವರ್ಷ ಆಯಿತು ಇಟ್ಟು. ಈಗ ಮೊದಲೆಲ್ಲ ಈರುಳ್ಳಿ, ರಾಗಿ, ಭತ್ತ ಈ ಥರದ ಬೆಳೆಗಳು ಬೆಳೀತಿದ್ವಿ. ನಂತರ ಈ ತೋಟಗಾರಿಕೆಗಳ ಬೆಳೆಗಳು ಅಡಿಕೆ ಬಾಳೆ ಬೆಳಿಬೇಕಂತ ಆಸಕ್ತಿ ಬಂತು ಅಂತಂದ್ರೆ, ಯಾಕೆ ಈ ಅಡಿಕೆ ಬಾಳೆ ಬೆಳಿಬೇಕಂತ ಆಸಕ್ತಿ ಬಂತು? ಏನೋ ಒಂದು ರೈತರು ಸಣ್ಣ ಬೆಳೆ ಇದ್ದ ಮುಂದೆ ಬರೋಕ್ಕಾಗಲ್ಲ, ಈ ದೊಡ್ಡ ಬೆಳೆ ಇದ್ದಾದ್ರೂ 5 ವರ್ಷ ಶ್ರಮ ಪಟ್ಟರೆ ದೊಡ್ಡ ಬೆಳೆಗಾದ್ರೂ ಒಂದು ಆದಾಯ ಸಿಗ್ಬೋದು. ನಾವು ಯಾವ್ದನ್ನ ಸಣ್ಣ ಪುಟ್ಟ ಸಾಲ ಸೂಲ ಮಾಡ್ಕೊಂಡು ಸಿಗಬಹುದು, ನಾವು ಬಗೆಹರಿಸ್ಕೋಬಹುದು ಉದ್ದೇಶದ ಮಾಡಿದ್ವಿ ಸರ್. ಲೇಬರ್ ಸಮಸ್ಯೆ, ಸಣ್ಣ ಬೆಳೆ ಮಾಡಬೇಕು ಅಂದ್ರೆ ಲೇಬರ್ಗಳು ಇವತ್ತು ಇಂಚೆ 100 ರೂಪಾಯಿ ಇದ್ದ ಬೆಲೆ ಇವತ್ತು ಒಂದು ಎಣ್ಣಳಿಗೆ 300 ರೂಪಾಯಿ ಕೊಡ್ಬೇಕು ಸರ್. ಅದೇ ಗಂಡಳ ಕರೆದ್ರೆ 500 ರೂಪಾಯಿ ಕೇಳ್ತಾರೆ ಸರ್. ಅವೆಲ್ಲ ಬಹಳ ಪ್ರಾಬ್ಲಮ್ಗಳು, ಕಷ್ಟ ಜಾಸ್ತಿ ಆಗುತ್ತೆ. ಹಂಗಾಗಿ ದೊಡ್ಡ ಬೆಳೆ ಬೆಳಕ್ಕೆ ಮುಂದೆ ಬಂದೀವಿ ಸರ್. ಈಗ ಅಡಿಕೆ ಬಾಳೆ ಬೆಳಿತೀವಿ ಅಂತಂದ್ರೆ ಅಡಿಕೆ ಸಸಿ ಎಲ್ಲಿಂದ ತಗೊಂಬಂದ್ರಿ ಸರ್? ನಮಗೆ ಗೊತ್ತಿರೋ ತೋಟಗಳಲ್ಲಿ ಅಕ್ಕಪಕ್ಕ ಊರದಲ್ಲಿ ಗೋಡ್ ತಂದಿದ್ವಿ, ಅದನ್ನ ನೆನೆ ಹಾಕಿ ಬಳಕೆ ಬಂದು ಪಾಕೆಟ್ ಮಾಡಿ ಆ ನಂತರ ಅದೊಂದು ಸ್ವಲ್ಪ ಗಿಡ 6 ತಿಂಗಳು 1 ವರ್ಷ ಅದರಲ್ಲಿ ಬೆಳೆಸಿ ಅದರ ನಂತರ ನಾಟಿ ಮಾಡಿದ್ವಿ ಹೊಲಕ್ಕೆ ಜಮೀನಿಗೆ. ಅಡಿಕೆ 8 ಅಡಿ ಅಂತರ ಕೊಡಿದ್ರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಗಿಡದಿದ್ದ ಗಿಡಕ್ಕೆ 8 ಅಡಿ ಅಂತರ ಇದೆ ಸರ್. ಒಂದು ಸೈಡ್ 8 ಅಡಿ ಅಂತರದಲ್ಲಿದೆ, ಒಂದು ಸೈಡ್ 7 ಅಡಿ ಅಂತರದಲ್ಲಿ ಇದೆ ಸರ್. ಕೆಲವು ರೈತರು 9 ಅಡಿ ಅಂತರ ಕೊಟ್ಟ ಚೆನ್ನಾಗಂತಾರೆ? ಅವರವರು ಜಮೀನ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಸರ್. ಅವರು ಶಾನೆ ಜಮೀನ್ ಇರುತ್ತೆ, 9 ಅಡಿ ದಾಯ ಮಾಡ್ಕೊಂತಾರೆ. ನಾವು ಕಮ್ಮಿ ಜಮೀನವರು, 100 ಗಿಡ ಹೆಚ್ಚ ಕೂಕೊಂಡಿದ್ದೆಲ್ಲ ಒಂದು ಒಮ್ಮದಾಗಿ ಸಣ್ಣ ದಾಯ ಮಾಡ್ಕೊಂತೀವಿ ಸರ್. ಈ ಸಣ್ಣ ದಾಯ ಕೊಟ್ರೆ ಟ್ರ್ಯಾಕ್ಟರ್ ಓಡಾಡೋದೆಲ್ಲ ಕಷ್ಟ ಆಗುತ್ತೆ ಅಂತಾರೆ? ಸಣ್ಣವು ಈಗ ಸಣ್ಣದಾಗಿ ಟ್ಯಾಕ್ರಿ ಬಂದಿದಾವ ಸರ್, ಟಿಲ್ಲರ್ಗಳು ಅವು ಇವು, ಅದ್ರಾಗ ಏನೋ ಮಾಡ್ಕೊಂತೀವಿ ಸರ್ ಆ ಥರ. ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಈಗ ಅಡಿಕೆ ಫಸಲಿ ಬರ್ಬೇಕಂದ್ರೆ ಒಂದು 6-7 ವರ್ಷ ಬೇಕಾಗುತ್ತೆ. ಅದರೊಳಗಡೆ ಅಂತರ ಬೆಳೆಯಾಗಿ ಬಾಳೆ ಬೆಳಿತಾ ಇದ್ರ? ಬಾಳೆ ಬೆಳಿತಾ ಇದೀವಿ ಸರ್, ಬಾಳೆ ಬೆಳಿತಾ ಇದೀವಿ. ಸಾಕಷ್ಟು ಜನ ತರಕಾರಿ ಬೆಳಿತಾರೆ, ಹೂವು ಬೆಳಿತಾರೆ, ಪಪ್ಪಾಯಿ ಬೆಳಿತಾರೆ, ಅಂತದ್ರಲ್ಲಿ ನೀವು ಬಾಳೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಬಾಳೆಯಲ್ಲಿ ಏನಾದ್ರು ರೇಟ್ ಆದ್ರೆ ಒಂದ್ ಸ್ವಲ್ಪ ಆದಾಯ ಸಿಗುತ್ತೆ. ಈ ತರಕಾರಿಯಲ್ಲಿ ದಿನ ಬೆಳಗಾದ್ರೆ ತಗೊಂಡೋಗ್ಬೇಕು, 50-100 ಬರುತ್ತೆ, ಮನೆ ಖರ್ಚು ಮೇಂಟೆನೆನ್ಸ್ ಸಹಿ ಆಗುತ್ತೆ ಸರ್. ಇದಾದ್ರೆ ಒಂದ್ ಸರಿ 1-2 ಟನ್ನು ಕಡಿತಾರೆ, ಹಂಗಾಗಿ ಒಂದ್ ಸರಿ ಅಮೌಂಟ್ ಬರುತ್ತೆ. ಒಬ್ರು ಯಾರ್ತಾಗನ ರೈತರ ಸಾಲ ಮಾಡಿದಾರೆ ಕೊಡಕ್ಕೆ ಅನುಕೂಲ ಆಗುತ್ತೆ ಸರ್, ಹಂಗಾಗಿ ಬಾಳೆ ಬೆಳಿಬೇಕು ಅಮ್ಮ ಆಸಕ್ತಿ ಬಂತು. ಬಾಳೆ ಕಂದು ಎಲ್ಲಿಂದ ತಗೊಂಬಂದ್ರಿ ಸರ್? ನಮ್ಮ ಪಕ್ಕದ ಊರಲ್ಲಿ ಕಂದುಗಳನ್ನು ಎಪ್ಕೆ ಬಂದಿದ್ದೀವಿ ಸರ್. ಅದು ಇವತ್ತು ಕಂದು 4-5 ರೂಪಾಯಿ ಒಂದು ಕಂದು ಬೀಳುತ್ತೆ ಸರ್. ನಮಗೆ ತಂದು ಆಕ ನಾಟಿ ಮಾಡಕ್ಕೆ ತಂದು ಎಪ್ಕೆ ಬಂದು ಮಾಡೋದಕ್ಕೆ ಸರ್. ಅಂದ್ರೆ ಅಡಿಕೆ ಮಧ್ಯದಲ್ಲಿ ಒಂದೊಂದು ಕಂದು ನಾಟಿ ಮಾಡಿ ಕಂದು ಇಡ್ತೀವಿ ಸರ್. ಅಡಿಕೆ ಮಧ್ಯದಲ್ಲಿ ಒಂದೊಂದು ಕಂದು ಇಕ್ತೀವಿ. ಈಗ ನಾಟಿ ಮಾಡ್ಬೇಕಾದ್ರೆ ಏನಾದ್ರೂ ಗೊಬ್ಬರ ಕೊಡೋದು ಏನೇನು ಕ್ರಮಗಳು ಅನುಸರಿಸ್ತೀರ ಸರ್? ನಾಟಿ ಮಾಡ್ಬೇಕಾದ್ರೆ ಮುಂಚೆ ಒಂದು ಸ್ವಲ್ಪ ಕದರಿ ಬೊಗಡದಲ್ಲಿ ಕಂದು ಎತ್ತೀವಿ, ಆಮೇಲೆ ಸ್ವಲ್ಪ ಪೋರೆಟ್ ಪುಡಿ ಅಂತ ಬರುತ್ತೆ, ಆ ಪೋರೆಟ್ ಪುಡಿ ನೆಲಕ್ಕೆ ಹುಳ ಕಂದು ಹುಳ ತಿಂದಂಗಿರಲಿ ಅಂತ ಒಂದು ಸ್ವಲ್ಪ ಪೋರೆಟ್ ಪುಡಿ ಹಾಕ್ಯಂಡು ಹಾಕ್ತೀವಿ. ಆಮೇಲೆ ಒಂದು ವಾರ 10-12 ದಿನ ನೀರು ಬಿಡದೆ ಬಾಡಕ್ಕೆ ಬಿಡ್ತೀವಿ. ಬಾಡಕ್ಕೆ ಬಿಟ್ಟ ನಂತರ ನೀವು ಸ್ವಲ್ಪ ನೀರು ಬಿಟ್ಟು ಸ್ವಲ್ಪ ದಿನ ನಂತರ ದನಿ ಗೊಬ್ಬರ ಹಾಕ್ತೀವಿ. ಒಂದೊಂದು ಗಿಡಕ್ಕೆ ಒಂದು ಮಿನಿಮಮ್ ಅಂದರೆ ಒಂದೊಂದು 1/2 ಪುಟ್ಟಿ ಅಷ್ಟು ಹಾಕ್ತೀವಿ ಸರ್. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಸ್ವಲ್ಪ 2-3 ತಿಂಗಳು ಸ್ವಲ್ಪ ಡೆವಲಪ್ಮೆಂಟ್ ಕಂಡಾಗ ಏನಾನ ಔಷಧಿ ಬಗ್ಗೆ ಏನಾನ ರೋಗ ಬಂತು ಅಂದ್ರೆ ನಮಗೆ ತಿಳಿಯಲಿಲ್ಲ ಅಂದ್ರೆ ಆ ಎಲೆ ಕಟ್ ಮಾಡ್ಕೊಂಬಂದು ಗೊತ್ತಿರೋಂತ ವೈದ್ಯರಿಗೂ ಅವ್ರಿಗೂ ತಾಂಬಂದು ತಿಳಿಸಿ ಅದನ್ನ ನಮ್ಮ ಅವ್ರು ಬರ್ಕೊಟ್ಟದಂತ ಔಷಧಿಯನ್ನು ತಾಂಡ ಹೊಡಿತೀವಿ. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಹಾಕ್ತೀವಿ ಸೆಂಟ್ರಲ್ಲಿ ಒಂದು 3 ಟೈಮು ಹಿಂಗೆ ಹಾಕ್ತಾ ಬೆಳಿತಾ ಬರ್ತೀವಿ ಸರ್. ನೀರೆಲ್ಲ ಅಡಿಕೆಗೂ ಬಾಳೆಗೂ ಡ್ರಿಪ್ ಮಾಡ್ಕೊಂಡಿದ್ರ? ಹಾ ಸರ್, ಡ್ರಿಪ್ ಮಾಡಿದೀವಿ. ಎಲ್ಲ ಡ್ರಿಪ್ಪು, ಯಾವುದು ಕಟ್ಟ ನೀರಲ್ಲಿ ಏನೂ ಇಲ್ಲ. ಕಟ್ಟ ನೀರಲ್ಲಿ ಕೊಡೋದು ಕರೆಂಟು ಬರೀ 3 ಓವರು ಸರ್, 3 ಓವರ್ ಕರೆಂಟಲ್ಲಿ ಅದರಲ್ಲಿ 90 ಓವರುತ್ತೆ, ಅದರಲ್ಲಿ 1 ಕಾಲೇ ನೆನೆಕಾಗಲ್ಲ ಕಟ್ಟ ನೀರಲ್ಲಿ. ಆದ್ರಿಂದ ಡ್ರಿಪ್ಪು ಸರ್ ಎಲ್ಲ. ಈ ಅಡಿಕೆ ಬಾಳೆ ಎಷ್ಟು ಎಕರೆಗೆ ಹಾಕಿದ್ದೀರ? ಈಗ ಆಲ್ರೆಡಿ 3 ಎಕರೆ ಇದೆ ಸರ್. ಒಂದೊಂದು ಎಕರೆಗೆ ಎಷ್ಟೆಷ್ಟು ಸಸಿಗಳು ನಾಟಿ ಮಾಡಿದಿರ? 1 ಎಕರೆಗೆ 7-8 ದಾಯ ಇದ್ರೆ 600-500 ಗಿಡ ಕೊಳ್ತಾವ ಸರ್. ಬಾಳೆ ನಾವು ಮ್ಯಾಕ್ಸಿಮಮ್ ಸುತ್ತ ಸುತ್ತ ದಾರಿಗೆ ಅದಕ್ಕೆ ಇದಕ್ಕೆ ಅಂತ ಬಿಟ್ಟಿರ್ತೀವಿ. ಬಾಳೆ ಒಂದು 800-900 ಸಸಿ ಕಂದು ಕೂತ್ಕೊಂಬತ್ತೆ ಸರ್ 1 ಎಕರೆಗೆ. ಈಗ ಬಾಳೆ ಅಡಿಕೆ ಹಾಕಿದ್ರಲ್ಲ, ಸುತ್ತ ಬದಿಗೆ ಏನಾದರೂ ತೆಂಗಿನ ಗಿಡ ನಾಟಿ ಮಾಡಿದ್ರೆ? ಹಾಂ, ತೆಂಗಿನ ಗಿಡ ಇದಾವೆ ಸರ್ ಸುತ್ತ ರೌಂಡಲ್ಲಿ. ಹೊರಗಡೆ ಔಟ್ ಹೊರಗಡೆ ಅಂದರೆ ಒಳಗೆಲ್ಲ ಅಡಿಕೆ ಗಿಡದ ಒಳಗೆಲ್ಲ ಇಲ್ಲ ಸರ್, ಸುತ್ತ ಇಟ್ಟಿದ್ವಿ. ಯಾಕೆಂದ್ರೆ ಅದು ಮುಂದೆ ಗಾಳಿ ಮಳೆ ಹಂಗೆ ಅಡಿಕೆ ಗಿಡಕ್ಕೆ ಒತ್ತಡ ಆಗಬಾರ್ದು ಅಂತ ಸುತ್ತ ತೆಂಗಿನ ಗಿಡ ಇಟ್ಟಿದ್ವಿ ಸರ್. ಈಗ ಇದು ಬಾಳೆ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳ ಆರೈಕೆ ಮಾಡ್ಬೇಕಾಗುತ್ತೆ? ಅದು ನಮಗೆ ಬಾಳೆ ಕಟಾವು ಮಾಡ್ಬೇಕು, ಕಟಾವಿಗೆ ಬರ್ಬೇಕು ಅಂದ್ರೆ 1 ವರ್ಷಕ್ಕಾಗಿರುತ್ತೆ ಸರ್. ನಮಗೆ ಬಂತು ನಮಗೆ ಸ್ಟೇಜ್ ಮಗ್ಗಿಗೆ ಬರ್ಬೇಕು ಅಂದ್ರೆ 6-7 ತಿಂಗಳು ಕಾಯ್ಲೇಬೇಕು, 7-8 ತಿಂಗಳು ಕಾಯ್ಲೇಬೇಕು ಸರ್. ಮಗ್ಗಿ ಬಂದು ನಂತರ 3 ತಿಂಗಳು ಕಾಯ್ಬೇಕು ಸರ್ ಕಟಾವು ಮರಕ್ಕೆ. ಬಾಳೆಯಲ್ಲಿ ಸಾಕಷ್ಟು ತಳಿಗಳಿದಾವೆ, ಕೆಲವರು ಪುಟ್ ಬಾಳೆ ಬೆಳೀತಾರೆ, ಕೆಲವರು G9 ಬೆಳೀತಾರೆ, ಪಚ್ ಬಾಳೆ ಬೆಳೀತಾರೆ. ನಿಮ್ಗೆ ಯಾವುದು ನೀವು ಬೆಳೀತಾ ಇದ್ರ? ನಾವು ಪುಟ್ ಬಾಳೆ ಬೆಳೀತಾ ಇದ್ದೀವಿ ಸರ್. ಯಾಕೆ ಪುಟ್ ಬಾಳೆನೆ ಬೆಳಿಬೇಕು ಅಂತ ಆಸಕ್ತಿ ಬಂತು? ಪುಟ್ ಬಾಳೆ ಅಂದ್ರೆ ಸಣ್ಣ ಮಕ್ಕಳು ಸಣ್ಣ ಹುಡುಗರು ತಿಂದ್ರು ಏನು ಪ್ರಾಬ್ಲಮ್ ಇಲ್ಲ. ಇದು ಪಚ್ ಬಾಳೆ ಅದು ತುಂಬಾ ಪ್ರಾಬ್ಲಮ್, ಅವನ್ ತಿಮ್ಮಲ್ಲ ಜನಗಳು ಜಾಸ್ತಿಯ. ಪುಟ್ ಬಾಳೆ ಆದ್ರೆ ಎಲ್ಲ ಸೇಸ್ ಹುಳಿಗೂ ಎಲ್ಲದಕ್ಕೂ ಒಂದು ಅನುಕೂಲಕ್ಕಾಗುತ್ತೆ ಅಂತ ನಾವು ಉದ್ದೇಶದಿಂದ ಬೆಳೀತಾ ಇದೀವಿ ಸರ್. ಮಾರ್ಕೆಟ್ನು ಇದೆ ಮಾ ಪುಟ್ ಬಾಳೆ. ಅದು ರೇಟು ಚೆನ್ನಾಗಿ ಸಿಗುತ್ತೆ ಅಂತೀರ? ರೇಟು ಸಿಗುತ್ತೆ ಸರ್. ಮೊನ್ನೆ ಈಗ ಹೋದ ವರ್ಷದಲ್ಲಿ ಈ ಕೊರೋನಾ ಎಫೆಕ್ಟ್ ಇಂದ ರೇಟೇ ಇಲ್ಲ ಸರ್. ಮಿನಿಮಮ್ ತೋಟಕ್ಕೆ ಬಂದು ಕಡಿಯೋದೇ 10-15-16 ರೂಪಾಯಿ ಕಡಿದಿದ್ದಾರೆ ಸರ್. ನಂದೇ ಕಡಿದಿದ್ದಾರೆ, ಬೇರೆ ಬೇಡ. 16-15 ರೂಪಾಯಿ ಕಡಿದಿದ್ದಾರೆ ಸರ್ ತೋಟಕ್ಕೆ ಬಂದು. ಈಗ ಆಲ್ರೆಡಿ ಈಗ ರೇಟ್ ಇದೆ, ಕಾಯಿಲ್ಲ. ಬಾಳೆ ಯಾವ ಸಮಯಕ್ಕೆ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ? ಬಾಳೆ ಆದಷ್ಟು ಶ್ರಾವಣಕ್ಕೆ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ಆ ಶ್ರಾವಣದಲ್ಲಿ ಪೂಜಾ ಪುರಸ್ಕಾರಗಳು ನಾನಾ ರೀತಿ ತರ ಫಂಕ್ಷನ್ಗಳು ಇರ್ತವೆ. ಆ ಟೈಮಿಗೆ ಬಂದ್ರೆ ನಮಗೆ ಬಾಳೆಗೆ ಸ್ವಲ್ಪ ನವಣ ನೋಡ್ಬೋದು. ಅದನ್ನ ಬಿಟ್ಟಾಗ ಬೇರೆ ಟೈಮ್ನ ಬಂದಾಗ ಕಮ್ಮಿ ಸರ್. ನೀವು ಈ ಶ್ರಾವಣ ದೀಪಾವಳಿ ಈ ಟೈಮ್ಗೆ ಬರಂಗೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ನಾಟಿ ಮಾಡ್ಲಿಕ್ಕೆ ಬರಲ್ಲ? ಆ ತರ ಪ್ಲಾನ್ ಮಾಡ್ಕೊಂಡೇ ಮಾಡ್ಬೇಕು ಸರ್. ನಾವು ಈಗ ಜೂನ್ ಮಾಡಿದ್ರೆ ಜುಲೈ ಮಾಡಿದ್ರೆ ಶ್ರಾವಣಕ್ಕೆ ಬರುತ್ತೆ ಅಲ್ವೇ ಅಮ್ಮ ಒಂದು ನಿರೀಕ್ಷೆ ಮೇಲೆ ಆ ತರ ಪ್ಲಾನಿಂಗ್ ಮಾಡ್ಕೊಂಡೇ ಮಾಡ್ಬೇಕು ಸರ್ ಶ್ರಾವಣಕ್ಕೆ ಬರೋಗಿ. ನಿಮ್ಮ ತೋಟದಲ್ಲಿ ಒಂದೊಂದು ಗೊನೆ ಎಷ್ಟು ಕೆ ಜಿವರೆಗೆ ತೂಕ ಬರ್ತಾ ಇರುತ್ತೆ ಸರ್? ನಮ್ದು ತೋಟದಲ್ಲಿ ಮಿನಿಮಮ್ ಅಂದ್ರೆ 8-10-12 ಕೆಜಿ ಬರುತ್ತೆ ಸರ್. ಬರುತ್ತೆ ಈ ತರ 10-12 ಕೆಜಿ ಬಂದ್ರೆ ಒಳ್ಳೆ ಇಳುವರಿ ಅಂತೀರ? ಹಾ, ಒಳ್ಳೆ. ನಮಗೆ ನಮ್ಮ ನೆಲದಲ್ಲಿ ಕೆಲವು ಕಡೆ ಬರ್ತವೆ ಸರ್, 25 ಕೆಜಿವರೆಗೂ ಬರ್ತವೆ, 20-25 ಕೆಜಿವರೆಗೂ ಬರ್ತವೆ. ಅವ್ರವ್ರ ನೆಲ ಅವ್ರವ್ರ ತಾಕತ್ತು ಅವ್ರವ್ರ ಇದ್ರ ಶ್ರಮ ಮೇಲೆ ಹೋಗುತ್ತೆ ಸರ್. ನಿಮ್ಮ ನೆಲಗಳಂದ್ರೆ ಕಪ್ಪು ನೆಲನ ಕೆಂಪು ನೆಲನ? ನಮ್ದು ಒಂಥರ ಬೆಂಜರೆ ನೆಲಗಳು ಸರ್. ಹಂಗಾಗಿ ಬೆಂಜರೆ ನೆಲ ಆ ತರ ಅಷ್ಟೊಂದು ಆ ಟಾರ್ಗೆ 25 ಕೆಜಿ 20 ಕೆಜಿ ಬರೋ ಲೆವೆಲ್ಗೆ ನಮ್ಮ ನೆಲಗಳು ಬರಲ್ಲ ಸರ್. ನಮ್ಗೇನಿದ್ರು 10-12 ಕೆಜಿ ಎಷ್ಟು ಬೇಡ ಮಿನಿಮಮ್ ಏನ ಬಹಳ ಶ್ರಮ ಪಟ್ಟು ಬಹಳ ಗೊಬ್ಬರ ಹಾಕಿ ಮಾಡಿರೋ ಒಂದು 15 ಕೆಜಿ ತರಬಹುದು ಸರ್. ಗೊಬ್ಬರ ಅಂದ್ರೆ ಏನೇನು ಗೊಬ್ಬರ? ಕೊಟ್ಟಿಗೆ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರ ಒಂದು ಸ್ವಲ್ಪ ಮಿನಿಮಮ್ ಅಂದ್ರೆ 1,000 ಗಿಡ ಹಾಕಿದ್ವಿ ಅಂದ್ರೆ 1-2 ಲೋಡ್ ಕೋಳಿ ಗೊಬ್ಬರ ಹಾಕಿರ್ತೀವಿ ಸರ್. ಆಮೇಲೆ ಅದೆಲ್ಲ ಆದ ನಂತರ 2 ತಿಂಗಳಿಗೆ ಒಂದ್ಸರಿ ಗೌರ್ಮೆಂಟ್ ಗೊಬ್ಬರ ಕೊಡ್ತಾ ಇರ್ತೀವಿ ಸರ್. ಗೌರ್ಮೆಂಟ್ ಗೊಬ್ಬರ ಅಂದ್ರೆ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕೊಡ್ತೀರಾ? ಮಿನಿಮಮ್ ಅಂದ್ರೆ 1.5 ಕೆಜಿ ಮಿನಿಮಮ್ ಇರುತ್ತೆ ಸರ್ ಕೊಡೋಕೆ ಒಂದೊಂದು ಗಿಡಕ್ಕೆ ಅಂದ್ರೆ 1.5 ಕೆಜಿ ಗಿಡಕ್ಕಂದ್ರೆ ಎಲ್ಲಿ ಬುಡ್ಕೆ ಕೊಡ್ತೀರ? ಸ್ವಲ್ಪ ಒಂದ್ 2-2 ಅಡಿ ಗಿಡ ಬಿಟ್ಟು 1-1.5 ಅಡಿ ಹಿಂಬಾಗಿ ಕೊಡ್ತೀವಿ ಸರ್. ಕೊಟ್ಟು ನೀರ್ ಕೊಟ್ರೆ ಅದು ಸ್ವಲ್ಪ ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಉದ್ದೇಶ. ಬಾಳೆಗೇನು ಎಲ್ಲೇ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲಲ್ಲ, ನಿಮ್ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರೆ ವ್ಯಾಪಾರ? ನಮ್ಮ ತೋಟಕ್ಕೆ ಬಂದು ಕಡ್ಕೊಂಡು ಹೋಗ್ತಾರೆ ಸರ್. ಮಾರ್ಕೆಟಿಗೆ ನಾವು ಕಡ್ಕೊಂಡು ನಾವು ತಗೊಂಡು ಮಾರ್ಕೆಟ್ ಐತೆ ಅಂತ ಮಾರ್ಕೆಟ್ಗೆ ಹೋಗಲ್ಲ ಸರ್. ನಮ್ಮ ತೋಟದಲ್ಲೇ ಬರ್ತಾರೆ, ಅವ್ರ ಅವತ್ತಿನ ರೇಟ್ ಏನಿರುತ್ತೋ 5 ರೂಪಾಯಿ 2 ರೂಪಾಯಿ 1 ರೂಪಾಯಿ ಕಮ್ಮಿನೋ ಕಡ್ಕೊಂಡು ಹೋಗ್ತಾರೆ ಸರ್. ಹೋದ ಸರಿ ಕೊರೋನಾ ಇದ್ದಿದ್ರಿಂದ ನಮಗೆ ರೇಟ್ ಸಿಗ್ಲಿಲ್ಲ ಅಂತ ಅಂದ್ರೆ, ಕೊರೋನಾ ಇಲ್ದಂಗೆ ಓಪನ್ ಮಾರ್ಕೆಟ್ ಅಲ್ಲಿ ಇದ್ರೆ ಕೆಲವು ಸರಿ ಎಷ್ಟು ರೇಟ್ ಸಿಕ್ಕರೆ ರೈತರಿಗೆ ಲಾಭ ಬರೋ ಸಾಧ್ಯತೆ ಇರುತ್ತೆ ಸರ್? ನಾವು ಮಿನಿಮಮ್ ಅಂದ್ರೆ ರೈತರಿಗೆ 30-35 ರೂಪಾಯಿ ಕೆಜಿ ಇದ್ರೆ ಮನುಷ್ಯನು ಮಿನಿಮಮ್ ಅಂದ್ರೆ ರೈತ ಯಾರ ರೈತನು ಅಡಿ ಬೀಳಲ್ಲ ಸರ್. ಮಿನಿಮಮ್ ಆದ್ರೆ 30-35 ರೂಪಾಯಿ ಮಿನಿಮಮ್ ರೇಟ್ ಇದ್ರೆ ಬಾಳೆದು ಯಾರ ರೈತನು ಏನು ಅಡಿ ಬೀಳಲ್ಲ, ರೈತ ಮುಂದೆ ಬರ್ತಾನೆ. ಹಿಂಗೆ 10-15 ಹಿಂಗಾದಾಗ ರೈತ ಅಡಿ ಬಿಡ್ತೇನೆ, ಅದು ಸಾಲ ಕಡಿ ಹಾಕ್ತೇನೆ, ಒಂದು ಸೊಸೈಟಿ ಸಾಲ ಇನ್ನೊಂದು ಯಾವುದೋ ಅಂತ ಅಂಡಿರ್ತೇನೆ ಅದು ಕಡಿ ಹಾಕ್ತೇನೆ, ಅದು ಕಟ್ಲಾಗಕ್ಕೆ ಅವ್ರು ಕಟ್ಕೊಂಡು ಹೋಗೋದು, ಏನೋ ನೂರಾರು ಸಮಸ್ಯೆಗಳು ಬರ್ತಾವೆ ಸರ್. ಈಗ ಹೋದ ಸಾರಿ ಕೊರೋನಾದಿಂದ ರೇಟ್ ಕಡಿಮೆ ಆಯ್ತು ಅಂದ್ರೆ ಈಗೆಲ್ಲ ಮಾರ್ಕೆಟಲ್ಲಿ ಏನ್ ರೇಟ್ ಇದೆ? ಈಗ ಸರ್ ಈಗ ಹಾಲಿ ಜಮೀನಲ್ಲಿ 30 ರೂಪಾಯಿ ಕಡಿತಿದ್ದಾರೆ ಸರ್. ಈ ರೇಟ್ ಸಿಕ್ಕ ಸಾಕು, ಈ ರೇಟ್ ಸಿಕ್ಕಿದ್ರೆ ಸಾಕು ಸರ್ ರೈತರಿಗೆ. ನಿಮ್ದೇನು ಈಗ ಬೆಳೆ ಬಂದಿಲ್ಲ? ಈಗೇನು ಬೆಳೆ ಇಲ್ಲ ಸರ್, ಒಂದ್ ಸ್ವಲ್ಪ ಇತ್ತು, ಎಲ್ಲ ತೆಳ್ಳಗಿತ್ತು, ಒಂದು 100 ಕೆಜಿ ಆಗಿತ್ತು, ನಿನ್ನೆ ಮನೆ ಕಡಿದ್ರು. ಇನ್ನು ಮುಂದಿನ ಬೇರೆ ಏನ್ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸರ್? ಬೆಳೆಗಳು ಬೆಳೆಯಬೇಕು ಅನ್ನೋ ಉದ್ದೇಶ ಇದೆ, ಆಸಕ್ತಿ ಇದೆ. ಜಮೀನಿಲ್ಲ ಸರ್ ನನಗೆ, ಜಮೀನಿಲ್ಲ, ಇರೋ ಜಮೀನಿಗೆಲ್ಲ ಪೂರ ಮಾಡಿ ನೀರಾವಷ್ಟಕ್ಕೆ ಆಸಕ್ತಿ ಇದೆ. ಬೆಳಿಬೇಕು ನಾವು ನಲ್ಲರ್ ಅಂತ ಇರಬೇಕು ಅನ್ನೋ ಆಸಕ್ತಿ ಇದೆ. ನಮ್ಮ ಜಮೀನು ಎಷ್ಟಿದೆಯೋ ಅಷ್ಟೇ ನಾವು ಮಾಡಿದೀವಿ ಸರ್. ಈಗ ನಿಮ್ ಹಿರಿಯೂರು ತಾಲೂಕಲ್ಲ ಜಾಸ್ತಿ ಕೆಲವು ರೈತರು ದಾಳಿಂಬೆ ಬೆಳೆಯುತ್ತಾರೆ, ಅಂತ ದಾಳಿಂಬೆ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ನಿಮ್ಗೆ? ಆಸಕ್ತಿ ಇದೆ ಸರ್, ಅದಕ್ಕೆ ಸ್ಯಾನೆ ಖರ್ಚು ಬರುತ್ತೆ, ನಾವು ಅದಕ್ಕೆ ಸುಧಾರಿಸ್ಕೊಂಬಕ್ ಆಗಲ್ಲ. ನಾವಿರೋದು ನಾವು ನಮ್ಮಲ್ಲಿ ನಮ್ಮ ಲೆವೆಲ್ಗೆ ಏನಿದೆ ನಾವು ಅಷ್ಟು ಮಾಡ್ಬೋದು ಸರ್. ಅದಕ್ಕೆ ಖರ್ಚು ಬರೋದು, ಅದು ವೈರಸ್ ಏನೇನೋ ಭಾಳ ಭಾಳ ಬರುತ್ತೆ ಅಂತಾರೆ. ನಾನು ಅಕ್ಕಪಕ್ಕ ನೋಡೇನಿ, ಅದ್ರ ಖರ್ಚು ಐತೆ, ಅದ್ರ ಆದಾಯನೂ ಐತೆ. ಆದ್ರೆ ನಮ್ಮ ಹತ್ರ ಆದಾಯ ಇಲ್ಲ, ಮಾಡೋಕ್ಕಾಗಲ್ಲ, ಹಾಗಾಗಿ ಸಣ್ಣದಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ನೀರೆಲ್ಲ ನಿಮ್ಗೆ ಚಾನಲ್ ನೀರೇ ಬರ್ತಾವ ಅಥವಾ ನೀವು ಬೋರ್ ಹಾಕ್ಸ್ಕೊಂಡು? ಬೋರು ಸರ್, ಚಾನಲ್ ನೀರು ಯಾವೂ ಇಲ್ಲ ಸರ್ ನಮಗೆ, ಬೋರಿ ನೀರು ಸರ್. ಬೋರಲ್ಲೆಲ್ಲ ನೀರು ಚೆನ್ನಾಗಿ ಬರ್ತಾ ಇದೆ ಈಗ ಸದ್ಯಕ್ಕೆ? 2 ವರ್ಷದ ನೀರಿನ ಸಮಸ್ಯೆ ಇಲ್ಲ ಸರ್, ನೀರೆಲ್ಲ ಸಮಸ್ಯೆ ಇಲ್ದಂಗೆ ಚೆನ್ನಾಗಿ ಬರ್ತಿದ್ದಾವೆ. ಡ್ಯಾಮಿನ ನೀರು ಬಂದಾಗಿನಿಂದ ಫುಲ್ ನೀರಿಂದೇನು ಕೊರತೆ ಇಲ್ಲ. ಎಷ್ಟು ಬೋರ್ ಇದಾವೆ? 2 ಇದಾವೆ ಸರ್. ಎರಡರಲ್ಲೂ ನೀರು ಬರ್ತದೆ? ಎರಡರಲ್ಲೂ ಬರ್ತಿದ್ದಾವೆ ಸರ್. ಈಗ ನಿಮ್ ಜಮೀನಿಗೆಲ್ಲ ಗೊಬ್ಬರ ಬೇಕಾಗತ್ತಲ್ಲ, ಏನಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ? ಮಾಡಿದೀವಿ ಸರ್, ಸಿಂಧಿ ಹಸುಗಳಿದಾವೆ ಸರ್ ಒಂದ್ 3. ಕೊಟ್ಟಿಗೆ ಗೊಬ್ಬರ ಎಲ್ಲ ನಿಮ್ದೇ ಸಾಕಂದೇ ಇರುತ್ತೆ ಸರ್? ಬೇರೆ ಕಡೆ ಇದೆ ಅಂತಾರಲ್ಲ, ಇದೇನು ಈ ತರ ಗೊಬ್ಬರ ಅಂದ್ರೆ ಗೌರ್ಮೆಂಟ್ ಗೊಬ್ಬರ, ಇದು ಮಾತ್ರ ಬೇರೆ ಕಡೆ ಇದೆ. ತರ್ತೀವಿ, ಕೊಟ್ಟಿಗೆ ಗೊಬ್ಬರ ಎಲ್ಲ ನಮ್ದೇ ಇರುತ್ತೆ ಸರ್. ಕೆಲವು ಸಾರಿ ರೈತರು ಈ ಕೃಷಿ ಒಂದೇ ರೈತನ ಕೈ ಹಿಡಿಯೋದಿಲ್ಲ, ಕೆಲವು ಸಾರಿ ನೀವು ಹೇಳ್ದಂಗೆ ಬಾಳೆಗೆ ಅಡಿಕೆಗೆ ಕೆಲವು ಸಾರಿ ರೇಟ್ ಸಿಗುತ್ತೆ, ಕೆಲವು ಸಾರಿ ರೇಟ್ ಸಿಗಲ್ಲ. ಹಂಗಾಗ್ಬಿಟ್ಟು ನಾವೇನಾದ್ರೂ ಉಪಕಸಗಳು ಮಾಡ್ಬೇಕಪ್ಪ, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಈ ಥರದ ಮಾಡಿದ್ರೆ ಕೈ ಹಿಡಿಯುತ್ತೆ ರೈತನ ನಂಬ್ತಾರೆ. ನೀವೇನಾದ್ರೂ ಹಸು ಸಾಕಾಣಿಕೆ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರೆ? ಇಲ್ಲ ಸರ್, ಕುರಿ ಕೋಳಿ ಸಾಕಾಣಿಕೆ ಏನಿಲ್ಲ. ಜಮೀನಿಗೆ ಗೊಬ್ಬರ ಬೇಕು ಅನ್ನೋದಕ್ಕೋಸ್ಕರ ಹಸುಗಳನ್ನು ಸಾಕೊಂಡಿದ್ದೀವಿ. ಅದರಲ್ಲಿ ಬರೋ ಅಲ್ಪ ಸ್ವಲ್ಪ ಹಾಲು ಡೈರಿಗೆ ಹಾಕ್ತೀವಿ, ಆ ಡೈರಿ ಮುಖಾಂತರ ಜೀವನ ನಡೆಸ್ತಾ ಇದ್ದೀವಿ ಅಷ್ಟೇ ಸರ್. ಇನ್ನೇನು ಕುರಿ ಕೋಳಿ ಮೇಕೆ ಅವ್ಯಾವ ಕೈಗಾರಿಕೆ ನಾವೇನು ಮಾಡಿಲ್ಲ ಸರ್. ಅದನ್ನು ಜಮೀನಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಮನೇಲಿ ಸಾಕಷ್ಟು ಜನ ಇದ್ರೆ ಅನುಕೂಲಪ್ಪ, ಈಗೆಲ್ಲ ಕೂಲರ್ ನೀಡೋದು ಕಷ್ಟ ಅಂತಾರೆ. ನೀವು ಮನೇಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ಅದೇ ಪ್ರಾಬ್ಲಮ್ ಇದೆ, ಕೂಲರ್ ನೀಡೋ ಪ್ರಾಬ್ಲಮ್ ಇದರಲ್ಲೇ ನಾವು ಇವತ್ತು ಬಾಳೆ ಅಡಿಕೆ ಗಿಡ ಇಟ್ಟಿರೋದು, ಅದೇ ಪ್ರಾಬ್ಲಮ್. ಇವತ್ತು ಕೂಲರ್ ಕೊಡಕ್ಕಾಗಲ್ಲ ಸರ್, ಸಾಧ್ಯ ಇಲ್ಲ. ಅವರಿಗೆ 300 ರೂಪಾಯಿ ಮಿನಿಮಮ್ ಕೂಲಿ ಕೊಟ್ಟರು ಎಣ್ಣೆಗೆ, ಅವರಿಗೆ ಟೀ ಕಾಫಿ ಊಟ ಎಲ್ಲ ಕೊಟ್ಟರು, ಅವ್ರದ್ದು 500 ರೂಪಾಯಿ 600 ರೂಪಾಯಿ ಒಂದು ದಿನಕ್ಕೆ ಕೂಲಿ ಆಗುತ್ತೆ ಸರ್. ನಮಗೆ ಬರೋದಾದ್ರೆ ಅದ್ರ ಬರೀ 1 ರೂಪಾಯಿನೂ ನಮಗೆ ಸಿಗಲ್ಲ ಸರ್. ನಮಗೆ ಅವ್ರಿಗೆ ಕೊಟ್ಟಿದ್ದು ಅಲ್ಲಿಗೆ ಸಹಿ ಆಗುತ್ತೆ, ನಮ್ಗೆ ಏನು ಉಳಿಯೋದಿಲ್ಲ ಸರ್. ಆ ಉದ್ದೇಶದಿಂದಲೇ ಇವತ್ತಿನ ರೈತರು ಬಾಳೆ ಅಡಿಕೆ ಸಣ್ಣ ಬೆಳೆಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಸಣ್ಣ ಬೆಳೆ ಬೆಳೆಯರೇ ಸಿಗಲ್ಲ ಸರ್. ಹೇಳ್ಬೇಕು ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ಬೆಳೆ ಬೆಳೆಯರೇ ಸಿಗಲ್ಲ, ಎಲ್ಲ ದೊಡ್ಡ ಬೆಳೆ. ಆಮೇಲೆ ಅನ್ನ ಭತ್ತ ರಾಗಿ ಪ್ರತಿಯೊಂದಕ್ಕೂ ಬರ ಬಂದ್ರು ಬರಬಹುದು, ಅಂತ ಪೊಸಿಷನ್ ಆಗ್ಬಹುದು. ಮುಂದೆ ರಾಗಿ ಭತ್ತಕ್ಕೆಲ್ಲ ಒಳ್ಳೆ ಬೆಲೆ ಬೆಲೆ ಸಿಗುತ್ತೆ, ಅದನ್ನ ಬೆಳೆಯಾರಿರಲ್ಲ ಸರ್. ಸಾಕಷ್ಟು ಜನ ಎಲ್ಲ ಅಡಿಕೆ ಅಡಿಕೆ ಅಡಿಕೆ ಅಂತ ತುಂಬಾ ಜಾಸ್ತಿ ಜನ ಆಗ್ತದಾರಲ್ಲ, ಮುಂದೆ ಯಾವ ರೀತಿ ಬೆಲೆ ಸಿಗುತ್ತೋ ಏನೋ, ಇನ್ನೊಂದು 6-7 ವರ್ಷ ಬಿಟ್ರೆ ಅನ್ನೋ ಒಂದು ಭಯ ಏನು ಕಾಡ್ತಿಲ್ಲ ನಿಮ್ಮನ್ನ? ಇಲ್ಲ ಸರ್, ಭಯ ಆ ತರ ಭಯ ಏನು ಕಾಡ್ತಿಲ್ಲ. ಏನೋ ನಾನೊಬ್ಬ ರೈತ ಆಗಿ ಮಾಡಬೇಕು ಮಾಡ್ತಾ ಇದ್ನಿ, ಮುಂದೆ ಸಿಗುತ್ತೋ ಬಿಡುತ್ತೋ ಎಲ್ಲ ದೇವ್ರ ಇಚ್ಛೆ ಸರ್. ಅಲ್ಲ, ಎಲ್ಲ ಒಂದು 500 ಗಿಡ, ಒಂದು ಮೋಸಂಬಿ 500 ಗಿಡ, ಮಾ 500 ಗಿಡ, 500 ಗಿಡ ಅಡಿಕೆ, ಈ ತರ ಬೇರೆ ಬೇರೆ ಬೆಳೆಗಳು 500 ಗಿಡ ಹುಣಸೆ, ಈ ತರ ಬೆಳೆಗಳು ಬೆಳೆಕೊಂಡ್ರೆ ಅನುಕೂಲ ಆಗ್ತಿತ್ತಲ್ಲ? ಹುಣಸೆ ಅಂದ್ರಿ ಸರ್, ಹುಣಸೆ ಇಕ್ಬೋದು. ಹುಣಸೆ ಇಕ್ಕಾದ್ರಿಂದ ಏನಾಗುತ್ತೆ, ಬೇರೆ ಬೆಳೆ ಏನು ಸಣ್ಣ ಬೆಳೆ ಅನ್ನೋ ಸಮೇತ ಬೆಳೆಯಕ್ಕೆ ಬರಲ್ಲ ಸರ್. ಎಲ್ಲ ಸುಮಾರು 1 ಕಾಲು ಎಕರೆ ಜಮೀನು 1 ಗಿಡ ಅದನ್ನು ತಾಂಬತ್ತಿ, ಅದು ವರ್ಷಕ್ಕೆ ಒಂದೇ ಬೆಳೆ. ಅದು 1 ಗಿಡ ಏನಾಗುತ್ತೆ, ಪ್ರತಿ ವರ್ಷನೂ ಬೆಳೆ ಕೊಡಲ್ಲ. 1 ವರ್ಷ ಕೊಟ್ರೆ 1 ವರ್ಷ ಗ್ಯಾಪ್ ಕೊಡುತ್ತೆ. ಆ ಹುಣಸೆ ಗಿಡನ ಇಕ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಸರ್, ಹಂಗಾಗಿ ಅವೆಲ್ಲ ಮಾಡೋಕ್ಕಾಗಲ್ಲ ಸರ್. ಹಂಗಾಗ್ಬಿಟ್ಟು ಅಡಿಕೆ ಬಾಳೆ ಬೆಳೆಯೋದು. ಹ್ಞೂ, ಅಡಿಕೆ ಬಾಳೆ ಬೆಳೆಯೋದೊಂದು ಇದೆ ಸರ್ ಅಷ್ಟೇ. ಆದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮ್ಗೆ? ನನಗೆ ನಾನು ವ್ಯವಸಾಯಕ್ಕೆ ಬಂದ ಸರ್ವಿಸಲ್ಲಿ ನನಗೆ ಒಂದೇ ಸರಿ ಸರ್ ಕೃಷಿ ಇದರಲ್ಲಿ ಸಂತೋಷ ಕೊಟ್ಟಿರೋದು ಅಂದರೆ ಒಂದೇ ಸರಿ ಸರ್. ನಾನು 10 ವರ್ಷ ನಾನು ಮಾಡಿರೋದು ಅದರಲ್ಲಿ ಒಂದೇ ವರ್ಷ, ಅದು ನಾನು ನೀರುಳ್ಳಿ ಬೆಳೆ ಸರ್. ಅದು ಆ ನೀರುಳ್ಳಿ ಬೆಳೆ 75 ಪ್ಯಾಕೆಟ್ ಆಗಿದ್ದು ಸರ್. 75 ಪ್ಯಾಕೆಟ್ ಆಯಿತು. ಆವತ್ತಿನ ದಿನದಲ್ಲಿ ಒಳ್ಳೆ ರೇಟ್ ಇತ್ತು, ಒಳ್ಳೆ ಬೆಲೆ ಇತ್ತು. ಅದಕ್ಕೆ ಹೋದೆ, ಆ 75 ಪ್ಯಾಕೆಟ್ಗೆ 2.5 ಲಕ್ಷ ರೂಪಾಯಿ ತಗೊಂಬಂದಿ. ಅದೊಂದೇ ಸರ್ ನನಗೆ ಸಂತೋಷದ ಖುಷಿ ಕೊಟ್ಟಿದ್ದು ಅಂದರೆ, ಅದೊಂದೇ 20 ವರ್ಷ ನನ್ನ ರೈತರ ಇದರಲ್ಲಿ 20 ವರ್ಷದಲ್ಲಿ ಒಂದು ವರ್ಷ ಒಂದೇ ವರ್ಷ ನಿದ್ದಿದ್ದ ಸರಿ ಎಲ್ಲ ಯಾವುದೂ ಇಲ್ಲ ಸರ್ ನನಗೆ, 20 ವರ್ಷವರೆಗೂ ನಷ್ಟನೇ ನಂದು. ಆಗಿದ್ದಾಗ ಈ ಕೃಷಿನೇ ಬೇಡಪ್ಪ ಅನ್ನೋ ಬೇಜಾರಾಗುತ್ತ? ಆಗಿತ್ತು ಸರ್, ಬೇಜಾರಾಗಿತ್ತು. 2 ವರ್ಷ ಬಿಟ್ಟು ಬೆಂಗಳೂರಿಗೂ ಹೋಗಿದೆ ಸರ್, ಬೆಂಗಳೂರಿಗೆ ಹೋಗಿ 2 ವರ್ಷ ಬೆಂಗಳೂರಲ್ಲೂ ಇದ್ದು ಬೆಂಗಳೂರನ್ನು ನೋಡಿಕೊಂಡು ಬಂದು ಮತ್ತೆ ಕೃಷಿ ಇಲಾಖೆಗೆ ಇದಕ್ಕೆ ಬಂದೆ ಸರ್. ಬೆಂಗಳೂರು ಜೀವನ ಚೆನ್ನಾಗಿ ಅನ್ಸುತ್ತ, ಈ ಕೃಷಿ ಬದುಕ ಚೆನ್ನಾಗಿ ಅನ್ಸುತ್ತ ಸರ್? ಬೆಂಗಳೂರು ಜೀವನ ತಾತ್ಕಾಲಿಕ ಜೀವನ ಸರ್, ಅದು ತಾತ್ಕಾಲಿಕ ಜೀವನ. ಇಲ್ಲಿ ನಮ್ಮ ಹಳ್ಳಿ ಜೀವನ, ನಮ್ಮ ಜಮೀನು ಜೀವನ ಏನೋ ಒಂದು ಮಾಡಿದ್ರೆ ಮುಂದೆ ನಮಗೋ ನಮ್ಮ ಮಕ್ಕಳಿಗೋ ಒಂದು ದಾರಿ ಆಗುತ್ತೆ ಸರ್. ಅದು ಅವತ್ತಿನ ಜೀವನ, ಅವತ್ತಿನ ಗಾಳಿ, ಅವತ್ತಿನ ಮಳೆ ಸರ್ ಅಷ್ಟೇ. ಈಗ ನಿಮ್ ತರ ಈಗ ಹುಡುಗರು ಸಾಕಷ್ಟು ಜನ ಯುವಕರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದು ಬೆಂಗಳೂರು ಕಡೆಗೆ ಹೋಗ, ನಾನೇ ಹೋಗಿದ್ದೆ ಅಂತ ಹೇಳ್ತೀನಿ ಸರ್. ನಾನೇ ಹೋಗಿದ್ದೆ, ಈಗ ಬೇಜಾರತ್ತಿ ನಾನೇ ಹೋಗಿದ್ದೆ. 10 ವರ್ಷದಲ್ಲಿ ಒಂದೇ ಸರಿ ನನಗೆ ಸಿಕ್ಕಿದ್ದು ಖುಷಿಯಾಗಿದ್ದು, ಅದನ್ನ ಬೇಸತ್ತಿ ನಾನೇ ಹೋಗಿದ್ದೆ ಸರ್. ಬೇರೆ ನಾನೇ ಹೋಗಿ ಬೆಂಗಳೂರಲ್ಲಿ 2 ವರ್ಷ ಇದ್ದು ಬಂದು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೀಗಾಗಿದ್ರೆ ಕೃಷಿ ಬದುಕು ನೆಮ್ಮದಿ ತಂದ್ಕೊಟ್ಟಾಯ್ತ? ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ. ನೀರಾದವು ಅವಾಗ 3-4 ವರ್ಷ ಹಿಂದೆ ನೀರೂ ಇರಲಿಲ್ಲ, ನೀರಿಂದು ಬರ ಆಗಿತ್ತು. ಮನೆ ಊರಲ್ಲಿ ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಆಗಿತ್ತು ಸರ್. ಆ ಟೈಮಲ್ಲಿ ನನಗೂ ಬೇಜಾರಾಗಿ ನಾನು ಆ ಟೈಮಲ್ಲಿ ಬೆಂಗಳೂರು ಕಡೆ ಹೋಗಿದ್ದೆ ಸರ್. ಬಹಳ ಸಂತೋಷ ಶ್ರೀನಿವಾಸ್ ಅವರ, ಇದುವರೆಗೂ ನಿಮ್ಮ ಈ ಬಾಳೆ ಕೃಷಿಯಲ್ಲಿನ ಅನುಭವಗಳು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳನ್ನು ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಬಾಳೆ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬೀರೇನಹಳ್ಳಿಯ ಕೃಷಿಕ ಎನ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಈಗ ಕೇಳಿ ಒಂದು ಜನಪದ ಗೀತೆ. ಕಲ್ಲು ಕಲ್ಲೆನು ತಾಗೆಚ್ಚೆ ಕಲ್ಲು ಇದುವರೆಗೂ ಜನಪದ ಗೀತೆಯೊಂದನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಪ್ರವೀಣ್ ಚೌಧರಿ ಅವರಿಗೆ. ನಮಸ್ತೆ ಸರ್. ಸರ್, ತಾವು ಇವತ್ತು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರೈತರ ಅನುಕೂಲಕ್ಕಾಗಿ ಏನು ಜಾರಿಗೆ ತಂದಿದೆಯಲ್ಲ, ಅದರ ಬಗ್ಗೆ ಇವತ್ತು ತಾವು ಸ್ವಲ್ಪ ವಿವರವಾಗಿ ಮಾಹಿತಿ ಮಾಡಿಕೊಡಿ. ಈ ಯೋಜನೆ ಅಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿದೆಯಲ್ಲ, ಇದರ ಉದ್ದೇಶ ಮತ್ತು ಯಾವಾಗ ಇದನ್ನು ಜಾರಿಗೆ ತಂದರು, ಇದರ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಈ ಒಂದು ಯೋಜನೆಯನ್ನು 2015 ಜುಲೈ 1 ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ PMKSY ಅಂದರೆ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನೆ ಅಂತಕ್ಕಂಥದ್ದು, ಇದು ಮೋದಿಯವರು ನೀರಿಗೆ ಹೆಚ್ಚಿನ ಬೆಲೆ ನೀಡಿ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು. ಈ ಯೋಜನೆಯಡಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂತೆ ವಾಟರ್ ಟು ಎವರಿ ಫಾರ್ಮರ್ ಅಂತಕ್ಕಂಥದ್ದು ಒಂದು ಧ್ಯೇಯ. ಹಿಂದಿನಲ್ಲಿ ಅದನ್ನ ಹೇಳ್ತಾರೆ ಹರ್ ಖೇತಕ್ಕೋ ಪಾನಿ ಅಂತೇಳಿ ಹೇಳ್ತಾರೆ. ವಾಟರ್ ಟು ಎವರಿ ಫಾರ್ಮ್ ಒಂದು ಧ್ಯೇಯ. ಎರಡನೇ ಧ್ಯೇಯ ಹೇಳಬೇಕಂತಂದ್ರೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂದ್ರೆ ಒಂದು ಹನಿಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡಿತಕ್ಕಂಥದ್ದು. ಸೊ ಇವೆರಡು ಶೀರ್ಷಿಕೆಯಡಿ ಈ ಒಂದು ಯೋಜನೆಯನ್ನ ತಂದಿರತಕ್ಕಂಥದ್ದು. ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳಬೇಕಂತಂದ್ರೆ ನೀರಾವರಿ ಪ್ರದೇಶವನ್ನ ಹೆಚ್ಚಿಸ್ತಕ್ಕಂಥದ್ದು ಒಂದು ಉದ್ದೇಶ. ಎರಡನೇದು ಇರ್ತಕ್ಕಂತಹ ನೀರನ್ನ ಸಮರ್ಥವಾಗಿ ಬಳಸ್ತಕ್ಕಂಥದ್ದು ಎರಡನೇ ಉದ್ದೇಶ. ನಾವು ಕೆಲ ಶೀರ್ಷಿಕೆಗಳನ್ನು ಇಟ್ಟಿದ್ರು ಕೂಡ ಇವೆರಡು ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ. ಸೊ ಈ ಯೋಜನೆಯನ್ನ ಮೊದಲ ಬಾರಿಗೆ 5 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಗಳನ್ನ ಇದರಡಿ ನಾವು ವೆಚ್ಚ ಭರಿಸಬೇಕು. ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಎರಡನ್ನೂ ನಾವು ಕೈಗೊಂಡು ನಮ್ಮ ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಬಿಟ್ಟು ಅವರನ್ನ ಮನೋಬಲವನ್ನು ಹೆಚ್ಚಿಸಿ ಆರ್ಥಿಕವಾಗಿ ಸಬಲರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ತಂದಿರ್ತಾರೆ. ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳುವಂತೆ ಈ ಒಂದು ನೀರಿನ ಸಂಪನ್ಮೂಲವನ್ನ ವೃದ್ಧಿ ಮಾಡತಕ್ಕಂಥದ್ದು ಹಾಗೂ ವ್ಯವಸ್ಥಿತವಾಗಿ ಹಂಚಿಕೆ ಮಾಡತಕ್ಕಂಥದ್ದು ಮತ್ತೆ ಹಂಚಿಕೆ ನಂತರ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿ ರೈತರ ಹೊಲದಲ್ಲಿ ಅದನ್ನು ಅನುಷ್ಠಾನ ಮಾಡಿ ಮತ್ತೆ ಅದನ್ನ ಇತರೆ ರೈತರಿಗೂ ಕೂಡ ವಿಸ್ತರಣೆ ಮಾಡತಕ್ಕಂಥದ್ದು ಈ ಒಂದು ಯೋಜನೆಯ ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಾರ್ತಕ್ಕಂಥದ್ದು. ಅಂದ್ರೆ ನಾವು ಕೃಷಿ ವಿಜ್ಞಾನಿಗಳಾಗಿ ಹೇಳಬೇಕಂತಂದ್ರೆ ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಇವೆರಡನ್ನೂ ಕೂಡ ಇದು ಕೂಡಿರುತ್ತೆ ಅಂದ್ರೆ ತಪ್ಪೇನಿಲ್ಲ. ಮೊದಲು 5 ವರ್ಷ ಅಂತೇಳಿ ಇದನ್ನ ಅನುಷ್ಠಾನಕ್ಕೆ ತಂದ್ರು. ನಂತರ ದಿನಗಳಲ್ಲಿ ಇದರ ಪ್ರಾಮುಖ್ಯತೆ ಹೆಚ್ಚಿರೋದ್ರಿಂದ ಮತ್ತೆ 5 ವರ್ಷಗಳಿಗೆ ಇದನ್ನು ಕೂಡ ವಿಸ್ತರಿಸ್ಬಿಟ್ಟು ಈ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಸಾಕಷ್ಟು ಅನುಕೂಲಗಳು ಆಗ್ತಾ ಇದೆ ಮತ್ತೆ ನೈಸರ್ಗಿಕ ನೀರನ್ನು ಕೂಡ ಸಂರಕ್ಷಣೆ ಮಾಡೋದಕ್ಕೂ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಸರ್, ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿದೆಯಲ್ಲ, ಈ ಒಂದು ಯೋಜನೆ ಏನೇನು ಒಂದು ಅಂಶಗಳನ್ನ ಒಳಗೊಂಡಿದೆ ಅಂದ್ರೆ ಇಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳದಂತೆ ಒತ್ತು ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರೇನ್ ಮಾಡಿದ್ದಾರೆ ಕೆಲವೊಂದು ಹಲವಾರು ಒಂದು ಘಟಕಗಳನ್ನ ಇದರಲ್ಲಿ ಅವರು ಅಳವಡಿಸಿದ್ದಾರೆ. ಮೊದಲನೇದಾಗಿ ಹೇಳಬೇಕಂತಂದ್ರೆ ವೇಗವರ್ಧಕ ನೀರಾವರಿ ಅನುಕೂಲಗಳ ಕಾರ್ಯಕ್ರಮ ಅಂತಂದ್ರೆ ನಮ್ಮ ರಾಷ್ಟ್ರಕ್ಕೆ ಯಾವ ಯಾವ ನೀರಾವರಿ ಯೋಜನೆಗಳ ಅಗತ್ಯತೆ ಇದೆ, ಅದರಲ್ಲಿ ಯಾವುದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕು ಮತ್ತೆ ಯಾವುದನ್ನ ಬೇಗ ಅನುಷ್ಠಾನ ಮಾಡಬೇಕು, ಯಾವುದನ್ನ ನಿಧಾನವಾಗಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನೇ ರೂಪಿಸಿದ್ದಾರೆ. ಅದರ ಪ್ರಕಾರ ಒಂದು ಭಾಗದಲ್ಲಿ AIBP ಅಂತೀವಿ, ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಇದು ಮೊದಲ ಕಾರ್ಯಕ್ರಮ. ಎರಡನೇದು ಹೇಳಬೇಕಂತಂದ್ರೆ ನಮ್ಮಲ್ಲಿ ಕಾಲಕಾಲಾಂತರದಿಂದ ಇರತಕ್ಕಂತಹ ನದಿಗಳನ್ನ ಅವನ್ನ ನಿರ್ನಾಮ ಮಾಡಬಾರದು, ನದಿಗಳ ಅಭಿವೃದ್ಧಿಯನ್ನ ಮಾಡಬೇಕು. ಮತ್ತೆ ನಮ್ಮ ರಾಷ್ಟ್ರದಲ್ಲೇ ಗಂಗಾ ನದಿಗೆ ಅದರದೇ ಆದಂತಹ ಒಂದು ಉನ್ನತ ಸ್ಥಾನವಿದೆ. ಸೊ ಆ ಗಂಗಾ ನದಿಯ ಪುನಶ್ಚೇತನವನ್ನ ಮಾಡಬೇಕು ಅಂತ, ಅಂದ್ರೆ ನದಿಗಳ ಅಭಿವೃದ್ಧಿ ಜೊತೆಗೆ ವಿಶೇಷವಾಗಿ ಗಂಗಾ ನದಿಯ ಪುನಶ್ಚೇತನ ಆಗ್ಬೇಕಂತದ್ದು ಎರಡನೇ ಅಂಶ. ಮೂರನೇದು ಹೇಳಬೇಕಂತಂದ್ರೆ ನೀರಿನ ಸಂರಕ್ಷಣೆ ನಾವೇನು ನೈಸರ್ಗಿಕವಾಗಿ ಪಡಿತಕ್ಕಂತಹ ನೀರನ್ನ ಸಂರಕ್ಷಿಸೋದಕ್ಕೋಸ್ಕರ ಸಮಗ್ರ ನೀರು ನಿರ್ವಹಣಾ ಕಾರ್ಯಕ್ರಮಗಳು ಅಂತೇಳಿ ಮಾಡಿದ್ದಾರೆ. ಇದು ಮೂರನೇ ಅಂಶ. ಇದರಡಿ ನಾವು ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಕೈಗೊಳ್ತಕ್ಕಂತಹ ಈ ಜಲಾನಯನ ಅನುಷ್ಠಾನ ಕಾರ್ಯಕ್ರಮಗಳನ್ನು ಇದರ ಮೂಲಕ ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಮತ್ತೆ ನಾಲ್ಕನೇ ಅಂಶ ತಗೊಳ್ಳೋದಾದ್ರೆ ರೈತರ ಹೊಲದಲ್ಲಿ ಅಂದ್ರೆ ತಾಕಿನಲ್ಲಿ ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಅಂದ್ರೆ ರೈತರ ತಾಕಿನಲ್ಲಿ ನೀರು ನಿರ್ವಹಣಾ ಕಾರ್ಯಕ್ರಮಗಳು. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಎರಡು ಕಾರ್ಯಕ್ರಮಗಳು ಬರ್ತವೆ, ಒಂದು ಹನಿ ನೀರಾವರಿ ಪದ್ಧತಿ ಮತ್ತು ಇನ್ನೊಂದು ತುಂತುರು ನೀರಾವರಿ ಪದ್ಧತಿ ಅಂತಕ್ಕಂಥದ್ದು. ಇದು ಇದರದ್ದೇ ಆದಂತಹ ವಿಶೇಷ ಗುಣಗಳಿದ್ದಾವೆ. ಸೊ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಇರ್ತಕ್ಕಂಥ ನೀರನ್ನ ಹೆಚ್ಚಿನ ಪ್ರದೇಶಕ್ಕೂ ಬಳಸ್ಬೋದು ಮತ್ತೆ ಸಮರ್ಥವಾಗಿ ಬಳಸ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಈ ರೀತಿ ನಾಲ್ಕು ಮುಖ್ಯವಾದ ಅಂಶಗಳು, ಒಂದು ವೇಗವರ್ಧಕ ನೀರಾವರಿ ಅನುಕೂಲ ಕಾರ್ಯಕ್ರಮಗಳನ್ನು, ಎರಡನೇದು ನದಿ ಅಭಿವೃದ್ಧಿ ಮತ್ತು ಗಂಗಾ ನದಿ ಪುನಶ್ಚೇತನ, ಮೂರನೇದು ಸಮಗ್ರ ನೀರು ನಿರ್ವಹಣಾ ಕಾರ್ಯಕ್ರಮಗಳು, ಮತ್ತೆ ತಾಕಿನಲ್ಲಿ ನೀರು ನಿರ್ವಹಣೆ. ಈ ನಾಲ್ಕು ಅಂಶಗಳ ಮೇಲೇನೆ ಈ ಪೂರ್ಣ ಪ್ರಮಾಣದ ಈ ಒಂದು PMKSY ಅಂತಕ್ಕಂತ ಯೋಜನೆ ನಿಂತಿದೆ. ಅವು ನಾಲ್ಕು ವಿಭಾಗಗಳಲ್ಲೂ ಕೂಡ ಸಾಕಷ್ಟು ರಾಷ್ಟ್ರಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ನೀರಿನ ಸಮರ್ಥ ಬಳಕೆ ಮತ್ತು ಸಂರಕ್ಷಣೆಗಾಗಿ ಕಾರ್ಯಕ್ರಮಗಳನ್ನು ಈಗ ಅನುಷ್ಠಾನಗೊಳಿಸ್ತಾ ಇದೆ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯಲ್ಲಿ ಯಾವ್ಯಾವ ಅನುಕೂಲಗಳು ಇದಾವೆ ಮತ್ತು ಇವು ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಸರ್? ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳನ್ನ ನಾವು ಒಟ್ಟಾಗಿ ತಗೋಬೇಕಾಗುತ್ತೆ. ಸೊ ನಾವು ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಈ ನಾಲ್ಕು ಕಾರ್ಯಕ್ರಮಗಳಲ್ಲಿ ಎರಡು ಕಾರ್ಯಕ್ರಮಗಳನ್ನ ನಾವು ಅದನ್ನ ಅನುಷ್ಠಾನಗೊಳಿಸತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ಮೊದಲನೇದು ಹೇಳೋದಾದ್ರೆ ಸಮಗ್ರ ನೀರು ನಿರ್ವಹಣಾ ಕಾರ್ಯಕ್ರಮಗಳು, ಇವು ಜಲಾನಯನ ಆಧಾರಿತ ಕಾರ್ಯಕ್ರಮಗಳಾಗಿರ್ತವೆ. ಈ ಯೋಜನೆಯಡಿ ನಮ್ಮ ಜಿಲ್ಲೆಗೆ ಹಲವಾರು ಬರಪೀಡಿತ ಪ್ರದೇಶಗಳನ್ನ ಒಟ್ಟುಗೂಡಿಸಿ ಅಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು, ಮಣ್ಣು ಬಿಟ್ಟು ನೀರಿರಲ್ಲ, ನೀರು ಬಿಟ್ಟು ಮಣ್ಣಿರಲ್ಲ. ಸೊ ನೀರಿನ ಸಂರಕ್ಷಣೆ ಅಂತಂದ್ರೆ ಜೊತೆಗೆ ಮಣ್ಣಿನ ಸಂರಕ್ಷಣೆ ಕೂಡ ಕೂಡಿರುತ್ತೆ. ಹಾಗಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು, ಈಗ ನಾವು ಜಲಾನಯನ ಯೋಜನೆಯಲ್ಲಿ ಹೇಳೋದಾದ್ರೆ ಮೇಲುಸ್ತರ, ಮಧ್ಯಸ್ತರ ಮತ್ತೆ ಕೆಳಸ್ತರ ಅಂತೀವಿ, ಅಂದ್ರೆ ಅಪ್ಪರ್ ರೀಚ್, ಮಿಡ್ಲ್ ರೀಚ್, ಲೋಯರ್ ರೀಚ್ ಅಂತ. ಅಂದ್ರೆ ಆಯಾ ಒಂದು ಹಂತಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ನಾವು ಈ ಒಂದು ಯೋಜನೆಯಡಿ ಕೈಗೊಂಡು ಅಲ್ಲಿ ಲಭ್ಯವಿರತಕ್ಕಂತಹ ಫಲವತ್ತಾದ ಮಣ್ಣಿರ್ಬೋದು ಮತ್ತೆ ಲಭ್ಯವಾಗ್ತಕ್ಕಂಥ ನೀರನ್ನು ಇರ್ಬೋದು ಸಮರ್ಥಕವಾಗಿ ಬಳಸಿ ಅಂತರ್ಜಲ ವೃದ್ಧಿಯನ್ನು ಮಾಡತಕ್ಕಂತಹದ್ದು ಮತ್ತೆ ನಮ್ಮ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸತಕ್ಕಂಥದ್ದು, ಮೂರನೇದು ಇತರೆ ಕೃಷಿ ಚಟುವಟಿಕೆ ಬಿಟ್ಟು ಇತರೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೂಡ ಇದರಲ್ಲಿ ನಾವು ಬಳಸ್ಕೊಂಡು ಒಟ್ಟಾರೆಯಾಗಿ ಎಲ್ಲಾ ವರ್ಗದ ರೈತರ ಆರ್ಥಿಕ ಬಲವನ್ನ ಹೆಚ್ಚಿಸಿ ಅವರು ಈಗ ಏನು ನಾವು ಬೇರೆ ಇನ್ನೊಂದು ಮಾರ್ಗದಲ್ಲಿ ಏನ್ ಹೇಳ್ತೇವೆ, ಡಬ್ಲಿಂಗ್ ಆಫ್ ಇನ್ಕಮ್ ಫಾರ್ ಫಾರ್ಮರ್ಸ್ ಅಂತೀವಿ, ಅಂದ್ರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದ್ರಲ್ಲೂ ಕೂಡ ಇದು ಒಂದು ಹೆಜ್ಜೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಒಂದು ಭಾಗ. ಎರಡನೇ ಭಾಗ ಹೇಳೋದಾದ್ರೆ ತಾಕಿನಲ್ಲಿ ನೀರು ನಿರ್ವಹಣೆ ಅಂತೇಳಿ ಎರಡನೇ ಭಾಗವಾಗಿ ಹೇಳ್ತೇವೆ. ಅದರಲ್ಲಿ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಮುಖಾಂತರ ಅನುಷ್ಠಾನವನ್ನು ಗೊಳಿಸ್ತಾ ಇದ್ದೇವೆ. ಜೊತೆಗೆ ಈ ತುಂತುರು ನೀರಾವರಿ ಘಟಕಗಳನ್ನು ಕೃಷಿ ಇಲಾಖೆನಲ್ಲೂ ಮತ್ತು ರೇಷ್ಮೆ ಇಲಾಖೆನಲ್ಲೂ ಕೂಡ ನಾವು ಅದಕ್ಕೆ ಸಹಾಯಧನವನ್ನು ಕೊಟ್ಟು ನೀರಿನ ಸಮರ್ಥಕವಾಗಿ ಬಳಸ್ತಕ್ಕಂಥದ್ದು ಮತ್ತು ಹೆಚ್ಚಿನ ಪ್ರದೇಶಕ್ಕೂ ಕೂಡ ನೀರನ್ನು ಬಳಸ್ತಕ್ಕಂಥದ್ದು ಎರಡನ್ನೂ ನಿಟ್ಟಿನಲ್ಲಿ ಶೇಕಡ 90% ಸಹಾಯಧನದಲ್ಲಿ ಇದನ್ನು ನಾವು ವಿತರಿಸ್ಬಿಟ್ಟು ರೈತರಿಗೆ ಅನುಕೂಲಗಳು ಆಗ್ತಾ ಇದಾವೆ. ಇದರಿಂದ ಲಭ್ಯವಿರತಕ್ಕಂಥ ನೀರನ್ನ ಈಗ ನಾವು ಒಂದು ಹೇಳ್ಬೇಕಂತಂದ್ರೆ ಮನುಷ್ಯನಿಗೆ ಯಾವುದು ಹಂತ ಹಂತವಾಗಿ ಬೆಳವಣಿಗೆನಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೋ ಅದೇ ರೀತಿ ಸಸ್ಯಗಳಲ್ಲೂ ಕೂಡ ನೀರಿನ ಸಂದಿಗ್ಧ ಹಂತಗಳು ಅಂತ ಹೇಳಿ ಇರುತ್ತೆ. ಆ ಸಂದಿಗ್ಧ ಹಂತಗಳಲ್ಲಿ ನೀರನ್ನ ನಾವು ಒದಗಿಸಿದಲ್ಲಿ ಉತ್ಪಾದನೆಯಲ್ಲಿ ಕಡಿಮೆ ಆಗದಲ್ಲೇನೆ ಗುರುತರವಾಗಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಅಂತ ಸಂದಿಗ್ಧ ಹಂತದಲ್ಲಿ ನಾವು ನೀರನ್ನ ಕೊಡದೇ ಇದ್ದ ಪಕ್ಷದಲ್ಲಿ ಗಣನೀಯವಾಗಿ ಉತ್ಪಾದನೆ ಶೇಕಡ 25-50% ಕಡಿಮೆ ಆಗ್ತಕ್ಕಂಥ ಸಂಭವಗಳು ಇರ್ತವೆ. ಸೊ ಹಾಗಾಗಿ ನಾವು ಈಗೇನು ಲಭ್ಯ ಇದೆ ತುಂತುರು ನೀರಾವರಿ ಘಟಕಗಳಿರ್ಬೋದು ಅಥವಾ ಹನಿ ನೀರಾವರಿ ಘಟಕಗಳಿರ್ಬೋದು ಇವನ್ನು ಕೂಡ ಮುಖ್ಯವಾಗಿ ಸಂದಿಗ್ಧ ಹಂತಗಳಲ್ಲಿ ತಪ್ಪದೇ ನೀಡ್ತಕ್ಕಂಥದ್ದು ಕೂಡ ನಾವು ರೈತರಲ್ಲಿ ಮನವರಿಕೆ ಮಾಡಿ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಸೊ ಅಂಥ ಹಂತಗಳಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ನೀಡಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಈ ಒಂದು ಪದ್ಧತಿಗಳು ಬಹಳ ಅನುಕೂಲವಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ನಾವು ಒಟ್ಟರೆಗೆ ಮಾತಾಡಬಹುದಾದ್ರೆ ಕೃಷಿಗೆ ಅತ್ಯವಶ್ಯಕವಾಗಿರುವಂತಹ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಆ ಮೂಲಕ ಒಂದು ಕೃಷಿಯನ್ನ ಸಮಗ್ರ ಅಭಿವೃದ್ಧಿ ಅಂದ್ರೆ ಅದರ ಜೊತೆಗೆ ರೈತರ ಒಂದು ಸಮಗ್ರ ಅಭಿವೃದ್ಧಿ ಉದ್ದೇಶ ಈ ಯೋಜನೆಯಿಂದ ಆಗುವುದು ಅಂತ ನಾವು ಹೇಳಬಹುದು. ಒಟ್ಟಾರೆಯಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಯೋಜನೆಯ ಉದ್ದೇಶವೂ ಕೂಡ ಅದೇ. ಅವ್ರ ಉದ್ದೇಶ ನೈಸರ್ಗಿಕವಾಗಿ ಇರ್ತಕ್ಕಂಥ ನೀರಾವರಿ ಮೂಲಗಳನ್ನ ಸಂರಕ್ಷಿಸಬೇಕು ಮತ್ತೆ ನೈಸರ್ಗಿಕವಾಗಿ ಬರ್ತಕ್ಕಂಥ ನೀರನ್ನ ನಾವು ಉತ್ತಮವಾಗಿ ನಿರ್ವಹಿಸಿ ಅದನ್ನ ಸಮರ್ಥವಾಗಿ ಬಳಸಬೇಕು. ಹಾಗಾಗಿ ಅವ್ರು ಹೇಳ್ತಕ್ಕಂಥದ್ದು ನದಿ ಮೂಲಗಳನ್ನ ನಾವು ನಾಶಪಡಿಸದಲೇ ಅವನ್ನ ವೃದ್ಧಿಗೊಳಿಸ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಾವು ಕೇವಲ ಬರ್ತಕ್ಕಂಥ ನೀರನ್ನ ಸಮರ್ಥವಾಗಿ ಬಳಸ್ತಕ್ಕಂಥದ್ದು ಒಂದು ಕಡೆ ಆದರೆ ಇರ್ತಕ್ಕಿಂತ ನೀರಾವರಿ ಮೂಲಗಳನ್ನ ನಾವು ನಾಶಪಡಿಸಬಾರದು. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನಾಗ್ತಿದೆ, ಹಳೆ ನದಿಗಳು ಸಾಕಷ್ಟು ಹರಿತಿದ್ರು ಕೂಡ ಅದಕ್ಕೆಲ್ಲ ನಾವು ಈಗೇನಂತೀವಿ ಅರ್ಬನೈಸೇಷನ್ ಅಂತೇಳಿ ಅಂತೀವಿ, ನಗರೀಕರಣ. ಈ ಒಂದು ದೃಷ್ಟಿನಲ್ಲಿ ಇರ್ತಕ್ಕಂತ ಹಳೆಯ ಒಂದು ನೀರಾವರಿ ಮೂಲಗಳನ್ನು ನಾವು ಕಳೀತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಅವು ಕೂಡ ಪುನಶ್ಚೇತನ ಆಗಬೇಕು, ಇರ್ತಕ್ಕಂತ ನೀರನ್ನ ನಿರ್ವಹಿಸಬೇಕು ಮತ್ತೆ ಅದನ್ನ ಸಮರ್ಥವಾಗಿ ಬಳಸಬೇಕು ಅಂತಕ್ಕಂಥದ್ದು ಒಟ್ಟಾರೆ ಯೋಜನೆಯ ಅಭಿಪ್ರಾಯ ಆಗಿರೋದ್ರಿಂದ ಒಟ್ಟಾರೆಯಾಗಿ ನೀರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದು ಈ ಯೋಜನೆ ನಿಸರ್ಗಕ್ಕೂ ಮತ್ತು ಮಾನವ ಕುಲಕ್ಕೂ ಇದು ಅನುಕೂಲ ಅಂದ್ರೆ ತಪ್ಪಾಗ್ಲಿ. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ಬಹಳ ವಿವರವಾಗಿ ಅದರ ಉದ್ದೇಶ ಏನಿರ್ಬೋದು, ಅದರಿಂದ ಯಾವ ರೀತಿ ರೈತರಿಗೆ ಅವರ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಓಕೆ ಸರ್, ಧನ್ಯವಾದಗಳು ಸರ್. ಇದುವರೆಗೂ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕೆಳಗಡೆ ಗಮನಿಸಿ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ ದಿನಾಂಕ 11/5/2022 ಬುಧವಾರ ಸಂಜೆ 6:51 ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿಗೆ ಬೆಳೆಗಳ ಆಯ್ಕೆ ಹಾಗೂ ಬೇಸಾಯ ಕ್ರಮಗಳು. ಈ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾ ಓ ಕುಮಾರ್, ಬೇಸಾಯ ಶಾಸ್ತ್ರಜ್ಞರು ಹಾಗೂ ಮುಖ್ಯಸ್ಥರು, ಮತ್ತು ಡಾ ಓಂಕಾರಪ್ಪ, ಹಿರಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರಂ ಹಿರಿಯೂರು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272.